ಕಣ್ಣಾರೇ ಮನವನು ಸೇರಿದೆ ಸಂತೋಷ ತುಂಬಿದೆ. ನನ್ನ ಆಸೆ ಕಣ್ಣಾಗಿ ನನ್ನ ಬಾಳ ಕಣ್ಣಾರೆ ನನ್ನ ಆಸೆ ಕಣ್ಣಾಗಿ ನನ್ನ ಬಾಳ ಕಣ್ಣಾರೆ ಮನವನು ಸೇರಿದೆ ಸಂತೋಷ ತುಂಬಿದೆ. ನನ್ನ ಆಸೆ ಕಣ್ಣಾಗಿ ನನ್ನ ಬಾಳ ಕಣ್ಣಾರೆ ಮಾತುಗಳು ಸವಿ ಮಾತುಗಳು ಮುತ್ತಂತೆ ಸೊಗಸಾಗಿದೆ ನಿನ್ನ ಜೊತೆ ಸೇರಿ ಒಲವೇನು ನಾ ಕಂಡೆ ಹಿಂದೆ. ಗೆಳೆಯ ನನ್ನಿನಿಯ ನಿನ್ನಾಸೆ ನನ್ನಾಸೆ ಒಂದೇನೆ ನಿನ್ನೆಂದಿಗೂ. ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾರೆ ನನ್ನ ಆಸೆ ಕಣ್ಣಾಗಿ ನನ್ನ ಬಾಳ ಕಣ್ಣಾರೆ ಮನವನು ಸೇರಿದೆ ಸಂತೋಷ ತುಂಬಿದೆ. ನನ್ನ ಆಸೆ ಕಣ್ಣಾಗಿ ನನ್ನ ಬಾಳ ಕಣ್ಣಾರೆ ಕಣ್ಣ ಮಿಂಚಿನಲ್ಲಿ ಈ ಜೀವ ತೇಲಾಡಿದೆ. ಹೀಗೆ ಇರುವ ಆಸೆ ಹೂವಲ್ಲಿ ನಾ ದುಂಬಿಯಂತೆ. ಸ್ನೇಹದಲ್ಲಿ ನಿನ್ನ ಮೋಹದಲ್ಲಿ ನನಗಿಂದು ಹಿತವಾಗಿದೆ. ಹೀಗೆ ಇರುವ ಆಸೆ ಹಾಯಾಗಿ ಮರೆತೆಲ್ಲ ಚಿಂತೆ. ಗಳತಿ ನನ್ನ ರತಿ ನೀಲಂಬು ಎಂದೆಂದು ನಾನಿನ್ನ ಬಿಡಲಾರನು. ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾರೆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾರೆ ಮನರನು ಸೇರಿದೆ ಸಂತೋಷ ತುಂಬಿದೆ. ಲಾ